ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ ಕೇಳಿ, ರೈತರ ಉತ್ಪಾದಕ ಸಂಸ್ಥೆಗಳ ರಚನೆ ಹಾಗೂ ಕಾರ್ಯಚಟುವಟಿಕೆ ಕುರಿತು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರದ ಉಪನಿರ್ದೇಶಕರಾದ ಡಾ ಜಿ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ನಾವಿವತ್ತು ಈ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ಬಹಳ ಕೇಳ್ತಾ ಇದ್ದೀವಿ. ಇವತ್ತು ಈ ವಿಷಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಆವರಣದಲ್ಲಿರುವಂತ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟತಾ ಕೇಂದ್ರದ ಉಪನಿರ್ದೇಶಕರಾದಂತ ಡಾಕ್ಟರ್ ಜಿ ಬಸವರಾಜು ಅವರು. ನಮಸ್ಕಾರ ಡಾಕ್ಟರ್ ಬಸವರಾಜ್ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಈ ರೈತ ಉತ್ಪಾದಕರ ಸಂಸ್ಥೆಗಳು ಅಂದ್ರೇನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಇದು ಒಂಥರ ಉತ್ಪಾದಕರ ಸಂಸ್ಥೆಗಳು. ಈ ರೈತ ಉತ್ಪಾದಕ ಸಂಸ್ಥೆಗಳು ರೈತರಿಂದ ರಚನೆ ಆದ್ರೆ ನಾವು ಅದನ್ನ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಹೇಳ್ತೀವಿ. ಈ ಒಂದು ಉತ್ಪಾದಕರ ಸಂಸ್ಥೆಗಳು ಏನಿದೆ, ಕಾನೂನಾತ್ಮಕವಾಗಿ ರಚನೆ ಆಗಿರುವಂತಹ ಒಂದು ಸಂಸ್ಥೆ. ಸೊ ಇದರ ಷೇರ್ದಾರರು ಬಂದು ರೈತರಾಗಿರ್ತಾರೆ. ಸೊ ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಒಂದು ಸ್ಥಾಪನೆ ಮಾಡಿರುವಂತ ಸಂಸ್ಥೆನ ನಾವು ರೈತ ಉತ್ಪಾದಕರ ಸಂಸ್ಥೆ ಅಂತ ಹೇಳ್ತೀವಿ. ಈ ಉತ್ಪಾದಕರ ಸಂಸ್ಥೆ ರೈತರಿಂದ ರಚನೆ ಆದ ಅದನ್ನ ನಾವು ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಈ ರೈತ ಉತ್ಪಾದಕ ಸಂಸ್ಥೆಗಳ ಮಾಲೀಕರು ಯಾರು ಅಂತೀರಿ? ಸೊ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ರೈತರು ಬಿಟ್ಟರು ಬೇರೆ ಯಾರು ಮಾಲೀಕರಾಗಲ್ಲ. ಹಂಗಾಗಿ ಈ ಉತ್ಪಾದಕರ ಸಂಸ್ಥೆಗೆ ರೈತರೇ ಮಾಲೀಕರಾಗಿರ್ತಾರೆ. ಅಂದ್ರೆ ರೈತ ಉತ್ಪಾದಕರು ಮಾತ್ರ ಇದಕ್ಕೆ ಸದಸ್ಯರಾಗಬಹುದು ಅಂತೀರಿ? ಹೌದು. ಸೊ ರೈತರು ಬಿಟ್ಟು ಬೇರೆ ಯಾರು ಸದಸ್ಯರಾಗದಿಲ್ಲ. ಸೊ ಈ ಒಂದು ಸಂಸ್ಥೆಗೆ ನಾವು ಉತ್ಪಾದಕರು ಅಥವಾ ಈ ಒಂದು ಸಂಸ್ಥೆಗೆ ಸದಸ್ಯರಾಗ್ಬೇಕಂದ್ರೆ ಪ್ರಮುಖವಾಗಿ ಅವ್ರು ರೈತರಾಗಿರ್ಲೇಬೇಕು. ಸೊ ಅದರಲ್ಲೂ ಕೂಡ ಪ್ರಾಥಮಿಕ ಉತ್ಪಾದನೆಯಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೋ ಅವ್ರು ಮಾತ್ರ ಈ ಒಂದು ಉತ್ಪಾದಕ ಸಂಸ್ಥೆಯಲ್ಲಿ ಸದಸ್ಯರ ಮಾತ್ರ ಅವಕಾಶ ಇದೆ. ಬೇರೆ ಯಾರು ಸದಸ್ಯರ ಆಗಕ್ ಆಗೋದಿಲ್ಲ ಅಂದಾಗ ಪ್ರಶ್ನೆ ಬರೋದು. ಸೊ ಬೇರೆ ಯಾರು ಅಂದಾಗ ಪ್ರಶ್ನೆ ಬರೋದು ರೈತರಲ್ದೆ ಬೇರೆ ಯಾರು ಅಂತ ಬರುತ್ತೆ. ಸೊ ಅವಾಗ ರೈತರು ಅಲ್ದೆ ಬೇರೆ ಯಾರು ಅಂದ್ರೆ ಈ ಖಾಸಗಿ ಕಂಪನಿಗಳಾಗಿರ್ಬೋದು. ಸೊ ಬೇರೆ ಖಾಸಗಿ ವಲಯದಲ್ಲಿರ್ಬೋದು. ಸೊ ಪಬ್ಲಿಕ್ ಅಂತ ಏನ್ ಹೇಳ್ತೀವಿ ಅವ್ರು ಯಾರು ಈ ಒಂದು ಉತ್ಪಾದಕ ಸಂಸ್ಥೆಯಲ್ಲಿ ಸದಸ್ಯತ್ವ ತಗೊಳಕ್ ಆಗೋದಿಲ್ಲ ಅಥವಾ ಷೇರ್ದಾರರು ಆಗಕ್ ಆಗೋದಿಲ್ಲ. ಹಂಗಾಗಿ ಈ ಒಂದು ಸಂಸ್ಥೆಯ ಮಾಲೀಕರು ರೈತರಾಗಿರ್ತಾರೆ. ಈ ಒಂದು ಸಂಸ್ಥೆ ರೈತರಿಂದ ಮಾತ್ರ ರಚನೆ ಆಗಿರುತ್ತೆ. ಅಂದ್ರೆ ಅವರು ಬರೀ ಜಮೀನನ್ನ ಹೊಂದಿದ್ದು ಕೃಷಿಯಲ್ಲಿ ತೊಡಗಿಲ್ದೇ ಇದ್ರೆ ಸದಸ್ಯರಾಗಕ್ ಬರೋದಿಲ್ವಾ? ಷೇರ್ದಾರರು ಅಥವಾ ಸದಸ್ಯತ್ವ ತಗೋಬೇಕಂದ್ರೆ ಅವರು ಪ್ರಾಥಮಿಕ ಉತ್ಪಾದಕರಾಗಿರ್ಬೇಕು ಅಂತ ಹೇಳ್ತೀವಿ. ಸೊ ಪ್ರಾಥಮಿಕ ಉತ್ಪಾದಕರು ಯಾವಾಗ ಆಗ್ತಾರೆ ಅಥವಾ ಯಾವಾಗ ಪ್ರಾಥಮಿಕ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂತ ಪ್ರಶ್ನೆ ಬಂದಾಗ, ಸೊ ಪ್ರಾಥಮಿಕ ಉತ್ಪಾದನೆ ಯಾವಾಗ ಬರುತ್ತೆ ಅವ್ರಿಗೆ ಜಮೀನು ಇದ್ದಾಗ ಮಾತ್ರ ಪ್ರಾಥಮಿಕ ಉತ್ಪಾದಕ ಬರುತ್ತೆ. ಹಂಗಾಗಿ ಸಾಮಾನ್ಯವಾಗಿ ಜಮೀನಿದ್ದವರು ಈ ಒಂದು ಸಂಸ್ಥೆಗೆ ಸದಸ್ಯರಾದ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂದಾಗ, ಸೊ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗೆ ಉತ್ಪಾದನೆಯಿಂದ ವ್ಯಾಪಾರ ಮಾಡಬೇಕಾಗತ್ತೆ. ಉತ್ಪಾದನೆಯನ್ನ ಉಪಯೋಗಿಸ್ಕೊಂಡು ಈ ಒಂದು ಸಂಘದ ಮೂಲಕ ಅಥವಾ ಸಂಸ್ಥೆ ಮೂಲಕ ವ್ಯಾಪಾರ ಮಾಡೋ ಒಂದು ಅವಕಾಶ ಸಿಗುತ್ತೆ. ಹಂಗಾಗಿ ಉತ್ಪಾದನೆ ಬೇಕು ಅಂತ ಪ್ರಶ್ನೆ ಬಂದಾಗ ಉತ್ಪಾದನೆ ಯಾರು ಉತ್ಪಾದಿಸ್ತಾರೆ ಅಥವಾ ಉತ್ಪಾದನೆ ಯಾರಿಂದ ಬರುತ್ತೆ ಅಂದಾಗ ರೈತರಿಂದ ಉತ್ಪಾದನೆ ಬರುತ್ತೆ ಅಂದಾಗ ಅವ್ರಿಗೆ ಜಮೀನಿದ್ರೆ ಮಾತ್ರ ಉತ್ಪಾದನೆ ಒಂದು ಅವಕಾಶ ಸಿಗುತ್ತೆ. ಹಂಗಾಗಿ ಜಮೀನಿದ ಅನುಕೂಲ, ಬಟ್ ಜಮೀನ್ ಇಲ್ಲದೆ ಇರೋರು ಕೂಡ ಈ ಒಂದು ಸಂಸ್ಥೆಗೆ ಸದಸ್ಯತ್ವ ತಗೋಬಹುದು. ಜಮೀನ್ ಇಲ್ದಂಗೆ ಯಾರು ಸದಸ್ಯತ್ವ ತಗೊಳ್ಳೋದಂತ ಪ್ರಶ್ನೆಗೆ, ಈಗ ಉದಾಹರಣೆಗೆ ಕೋಳಿ ಸಾಕಣೆ ಮಾಡ್ತಾ ಇರ್ತಾರೆ ಅಥವಾ ಹೈನುಗಾರಿಕೆ ಮಾಡ್ತಾ ಇರ್ತಾರೆ ಅಥವಾ ಜೇನು ಸಾಕಣೆ ಮಾಡ್ತಾ ಇರ್ತಾರೆ ಅಥವಾ ರೇಷ್ಮೆ ಉತ್ಪಾದನೆ ಮಾಡ್ತಾ ಇರ್ತಾರೆ. ಸೊ ಇವೆಲ್ಲ ಉಪಕಸಬುಗಳು, ಕೃಷಿಯಲ್ಲಿ ಉಪಕಸಬುಗಳು. ಸೊ ಇವರು ಈ ಒಂದು ಸಂಸ್ಥೆಗೆ ಸದಸ್ಯತ್ವ ತಗೋಬಹುದಂದ್ರೆ ತಗೋಬಹುದು. ಯಾಕೆ ಅಂದಾಗ ಸೊ ಈ ಎಲ್ಲಾ ಚಟುವಟಿಕೆಗಳು, ಸೊ ಜೇನು ಸಾಕಣೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಉಪಕಸಬುಗಳು ಏನ್ ಹೇಳ್ತಿದ್ವಿ, ಇವರು ಕೂಡ ಪ್ರಾಥಮಿಕ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇವರು ಕೂಡ ಪ್ರಾಥಮಿಕ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವ್ರಿಗಳು ಕೂಡ ಈ ಒಂದು ಸಂಸ್ಥೆಗೆ ಸದಸ್ಯತ್ವ ತಗೋಬಹುದು. ಪ್ರಮುಖವಾಗಿ ಈ ಸಂಸ್ಥೆಗೆ ಯಾರು ಸದಸ್ಯತ್ವ ತಗೋಬಹುದು ಅಂತ ಪ್ರಶ್ನೆ ಬಂದಾಗ, ಯಾರು ಪ್ರಾಥಮಿಕ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವರು ಮಾತ್ರ ಈ ಒಂದು ಸಂಸ್ಥೆಗೆ ಸದಸ್ಯರಾಗ್ಬೋದು. ಪ್ರಾಥಮಿಕ ಉತ್ಪಾದನೆ ಅಥವಾ ಪ್ರಾಥಮಿಕ ಉತ್ಪಾದಕರು ಯಾರು ಅಂತ ಬಂದಾಗ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು. ಕೃಷಿಯೇತರ ಚಟುವಟಿಕೆಗಳು ಅಂದಾಗ ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಅಥವಾ ತೋಟಗಾರಿಕೆ ಇರ್ಬೋದು, ಅಥವಾ ರೇಷ್ಮೆ ಇರ್ಬೋದು, ಅಥವಾ ಕೋಳಿ ಸಾಕಣೆ ಇರ್ಬೋದು, ಅಥವಾ ಜೇನು ಸಾಕಣೆ ಇರ್ಬೋದು. ಸೊ ಇವರು ಕೂಡ ಈ ಒಂದು ಸಂಸ್ಥೆಗೆ ಸದಸ್ಯತ್ವ ತಗೋಬಹುದು. ಇನ್ನು ಪ್ರತಿಯೊಂದು ಈ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ನಾವು ಪ್ರಾಥಮಿಕ ಉತ್ಪನ್ನ ಅಂತ ಕೇಳ್ತಾ ಇರ್ತೀವಿ, ಇದು ಯಾವುದು ಅಂತೀರಿ? ಪ್ರಾಥಮಿಕ ಉತ್ಪಾದನೆ ಅಥವಾ ಪ್ರಾಥಮಿಕ ಉತ್ಪನ್ನ ಅಂದ್ರೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಏನು ಉತ್ಪಾದನೆ ಬರುತ್ತೆ ಅದನ್ನ ನಾವು ಪ್ರಾಥಮಿಕ ಉತ್ಪಾದನೆ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ಒಂದು ವಿಶೇಷತೆಯನ್ನು ಕೂಡ ಸಾಧಿಸ್ತವ ಈ ರೈತ ಉತ್ಪಾದಕ ಸಂಸ್ಥೆಗಳು ಒಂದು ನಿರ್ದಿಷ್ಟವಾದ ಕೃಷಿ ಉತ್ಪನ್ನದ ಮೇಲೆ, ಒಂದು ನಿರ್ದಿಷ್ಟವಾದ ಉತ್ಪಾದನೆ ಮೇಲೆ ಅಂತೇಳಿ ಹಂಗೇನಿಲ್ಲ. ಈಗ ಸಪೋಸ್ ಈಗ ಕೃಷಿ ಬಿಟ್ಟು ಬೇರೆ ಪದಾರ್ಥಗಳು ಏನು ಉತ್ಪಾದನೆ ಮಾಡ್ತಾರೆ, ಉದಾಹರಣೆಗೆ ಕುಂಬಾರ ಇರ್ಬೋದು ಅಥವಾ ನೇಕಾರ ಇರ್ಬೋದು, ಎಣ್ಣೆ ಏನ್ ತೆಗಿತಾರೆ ಅವರಿರ್ಬೋದು, ಅವರು ಕೂಡ ಈ ಒಂದು ಸಂಸ್ಥೆನ ಕಟ್ಟಬಹುದು, ಈ ಸಂಸ್ಥೆನ ನೋಂದಣಿ ಕೂಡ ಮಾಡಿಸ್ಬೋದು. ಬಟ್ ಅವ್ರನ್ನ ನಾವು ರೈತ ಉತ್ಪಾದಕ ಸಂಸ್ಥೆ ಅನ್ನೋದಿಲ್ಲ, ಅವ್ರನ್ನ ನಾವು ಉತ್ಪಾದಕರ ಸಂಸ್ಥೆ ಅಂತ ಹೇಳ್ತೀವಿ. ಸೊ ಈ ಪ್ರಾಥಮಿಕ ಉತ್ಪಾದನೆ ಎಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೋ ಅವರೆಲ್ಲ ಸೇರಿ ಈ ಒಂದು ಸಂಸ್ಥೆನ ಕಟ್ಟಬಹುದು. ಬಟ್ ಈ ಸಂಸ್ಥೆ ಪ್ರಾಥಮಿಕ ಉತ್ಪಾದನೆ ರೈತರಿಂದಾಗಿ, ರೈತರಿಂದ ಬೆಳೆಯುವಂತ ಪ್ರಾಥಮಿಕ ಉತ್ಪಾದನೆಯಿಂದ ಒಂದು ಪದಾರ್ಥ ಬಂದಿದ್ದನ್ನ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನ ವ್ಯಾಪಾರ ಮಾಡೋದಲ್ಲಿ ಕಂಪನಿ ಮೂಲಕ. ಸೊ ಈ ಒಂದು ಕಂಪನಿ ಸದಸ್ಯತ್ವ ಯಾರು ಪ್ರಾಥಮಿಕ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವ್ರ ಮೂಲಕ ರಚನೆ ಆಗಿರುವಂತಹ ಸಂಸ್ಥೆಗೆ ನಾವು ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳ್ತೀವಿ. ಇವತ್ತು ನಮ್ಮ ಸರ್ಕಾರಗಳು ಈ ರೈತ ಉತ್ಪಾದಕ ಸಂಸ್ಥೆಗಳ ರಚನೆಗೆ ಸಾಕಷ್ಟು ಒತ್ತನ್ನ ಕೊಡ್ತಾ ಇದ್ದಾವೆ. ಈ ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯ ಉದ್ದೇಶ ಏನು ಅಂತ? ಮೊದಲನೇದಾಗಿ ನಾವು ಈಗ ಕಳೆದ ಒಂದು ದಶಕದಿಂದ ವ್ಯವಸಾಯದಲ್ಲಿ ರೈತರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಬಂದಿದ್ದಾರೆ. ಈಗ ಸಾಕಷ್ಟು ಕಷ್ಟಗಳು ಅಂದಾಗ ಅವರು ವ್ಯವಸಾಯ ಮಾಡೋದಕ್ಕೆ ಬೇಕಾದಂತ ಪರಿಕರಗಳು ಖರೀದಿಯಲ್ಲಿ ಆಗ್ಲಿ ಅಥವಾ ಬೆಳೆದಾದ್ಮೇಲೆ ಉತ್ಪಾದನೆ ಏನ್ ಬರುತ್ತೆ ಅದನ್ನ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಹಲವಾರು ತೊಂದರೆಗಳನ್ನ ಅನುಭವಿಸ್ತಾ ಬಂದಿದ್ದಾರೆ. ಬೆಳೆದಾದ್ಮೇಲೆ ಮಾರುಕಟ್ಟೆ ಮಾಡ್ಬೇಕಾದ್ರೆ ಅವರು ಅದನ್ನ ಬ್ಯಾಗಿಂಗ್ ಮಾಡ್ಬೇಕಾಗತ್ತೆ, ಪ್ಯಾಕೇಜಿಂಗ್ ಮಾಡ್ಬೇಕಾಗತ್ತೆ, ಲೋಡಿಂಗ್ ಮಾಡ್ಬೇಕಾಗತ್ತೆ, ಎಪಿಎಂಸಿ ಮಾರ್ಕೆಟ್ಗೂ ತಗೊಂಡೋಗ್ಬೇಕಾಗತ್ತೆ, ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ, ಸೊ ಅವ್ರಿಗೆ ಕಮಿಷನ್ ಕೊಡ್ಬೇಕಾಗತ್ತೆ, ಅವ್ರಿಗೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡೋ ಅವಕಾಶ ಇರೋದಿಲ್ಲ, ದಲ್ಲಾಳಿಗಳಿಗೆ ಕಮಿಷನ್ ಕೊಡ್ಬೇಕಾಗತ್ತೆ, ಸೊ ಅವ್ರು ಹೇಳಿದ ರೇಟ್ಗೆ ಇವರು ಮಾರಾಟ ಮಾಡ್ಬೇಕಾಗತ್ತೆ. ಅದು ಉತ್ಪಾದನೆಗೆ ಮಾರಾಟಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು. ಅದೇ ರೀತಿ ಈಗ ಪರಿಕರಗಳು ಖರೀದಿಯಲ್ಲಿ ಈಗ ರಿಟೇಲ್ ಅಲ್ಲಿ ಹೋಗಿ ಖರೀದಿ ಮಾಡ್ಬೇಕಾಗತ್ತೆ, ಗೊಬ್ಬರ ಆಗ್ಲಿ, ಔಷಧ ಆಗ್ಲಿ ಅಥವಾ ಯಂತ್ರೋಪಕರಣ ಆಗ್ಲಿ, ಸಾಕಷ್ಟು ರಿಟೇಲ್ ಅಲ್ಲಿ ಖರೀದಿ ಮಾಡಿದಾಗ ಅವರು ಸಾಕಷ್ಟು ದುಡ್ಡನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿ ಅವ್ರಿಗೆ ಸಮಯದ ಸಮಯದಲ್ಲಿ ಗುಣಮಟ್ಟದ ಬೀಜ ಸಿಗೋದಿಲ್ಲ, ಗುಣಮಟ್ಟದ ಗೊಬ್ಬರ ಸಿಗೋದಿಲ್ಲ. ಹಂಗಾಗಿ ಹಲವಾರು ಹಂತಗಳಲ್ಲಿ ರೈತ ಏನ್ ಬೆಳಿತಾನೆ ಎಲ್ಲಾ ಹಂತಗಳಲ್ಲಿ ಹಲವಾರು ಕಷ್ಟಗಳನ್ನ ಅನುಭವಿಸ್ಕೊತಾ ಬಂದಿದ್ದಾನೆ. ಸೊ ನಾವೇನ್ ಹೇಳ್ತೀವಿ, ಯಾವಾಗ್ಲೂ ರೈತ ತಾನು ಪರಿಕರಣಗಳನ್ನ ಕೊಂಡ್ಕೋಬೇಕಾದ್ರೆ ರಿಟೇಲ್ ಅಲ್ಲಿ ಖರೀದಿ ಮಾಡ್ತಾನೆ, ಬಟ್ ಮಾರಾಟಕ್ಕೆ ಬಂದಾಗ ಹೋಲ್ಸೇಲ್ ಅಲ್ಲಿ ಮಾಡ್ತಾನೆ. ಈ ರೈತ ಉತ್ಪಾದಕ ಸಂಸ್ಥೆಗಳ ವತಿಯಿಂದ ರೈತ ಏನ್ ಮಾಡ್ಬೋದು ಅಂದ್ರೆ ತನಗ್ ಬೇಕಾಗಿದ್ದ ಪರಿಕರಗಳನ್ನ ತಮ್ಮ ಕಂಪನಿ ಮೂಲಕ ಆ ಪರಿಕರಗಳನ್ನ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಿ ಮಾರಾಟಕ್ಕೆ ಬಂದಾಗ ಸೊ ಆ ಒಂದು ಪದಾರ್ಥನ ಕಂಪನಿ ಮೂಲಕ ಹೋಲ್ಸೇಲ್ ಅಲ್ಲಿ ಮಾರಾಟ ಮಾಡೋ ಬದಲು ರಿಟೇಲ್ ಅಲ್ಲಿ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಅದು ಪ್ರಮುಖವಾದ ಒಂದು ಈ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಉದ್ದೇಶ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಹೇಳ್ತಾ ಇದ್ದೆ. ರೀಟೇಲ್ ಖರೀದಿ ಬಂದಾಗ ತಮ್ಮ ಸಂಸ್ಥೆ ಯಾರು ಷೇರ್ದಾರು ಇದ್ದಾರೆ, ಆ ಭಾಗದಲ್ಲಿ ಏನ್ ಬೆಳೆ ಬೆಳೀತಾ ಇದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಗೊಬ್ಬರಗಳು ಬೇಕಾಗುತ್ತೆ, ಏನೇನು ಔಷಧಿ ಬೇಕಾಗುತ್ತೆ, ಏನೇನು ಯಂತ್ರೋಪಕರಣಗಳು ಬೇಕಾಗುತ್ತೆ, ಸೊ ಸಂಸ್ಥೆ ವತಿಯಿಂದ ಖರೀದಿ ಮಾಡಿ ಸೊ ಯಾವ್ಯಾವ ಸದಸ್ಯನಿಗೆ ಏನೇನು ಬೇಡಿಕೆ ಇದೆ ಅಂತೇಳಿ ಒಂದು ಅದನ್ನ ಡಿಮ್ಯಾಂಡ್ ನ ಎಸ್ಟಿಮೇಷನ್ ಮಾಡಿ ಅದಕ್ಕೆ ತಕ್ಕಂಗೆ ಸಂಸ್ಥೆ ವತಿಯಿಂದ ಖರೀದಿ ಮಾಡಿ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಿದಾಗ ಕಡಿಮೆ ದರದಲ್ಲಿ ಸಿಗುತ್ತೆ, ಅದನ್ನ ಇವರು ನೇರವಾಗಿ ರೈತರಿಗೆ ಮನೆ ಬಾಗಿಲಿಗೆ ಈ ಒಂದು ಪರಿಕರಗಳನ್ನ ತಲುಪಿಸಬಹುದು. ಅದೇ ರೀತಿ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಸೊ ಎಲ್ಲಾ ಸದಸ್ಯರದು ಕ್ರೂಢೀಕರಿಸಿ ಉತ್ಪಾದನೆ ಏನ್ ಬರುತ್ತೆ ಕ್ರೂಢೀಕರಿಸಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಅದಲ್ದೇನೆ ಮಧ್ಯವರ್ತಿನ ಹಾವಳಿ ತಪ್ಪಿಸಿ ಟ್ರೇಡರ್ಗೂ ಅಥವಾ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ನೇರವಾಗಿ ಮಾರಾಟ ಮಾಡಬಹುದು. ಅದೇ ರೀತಿ ಬೆಳೆದಂತ ಉತ್ಪಾದನೆ ಕಂಪನಿ ವತಿಯಿಂದ ಅವರು ಏನು ಸದಸ್ಯರು ಬೆಳೀತಾ ಇದಾರೆ ಅದನ್ನೆಲ್ಲ ಕ್ರೂಢೀಕರಿಸಿ ಸಾಗಣೆ ವೆಚ್ಚ ಕಡಿಮೆ ಮಾಡಬಹುದು. ಸೊ ಚೌಕಾಸಿ ಒಂದು ಮಾಡೋ ಒಂದು ಅವ್ರಿಗೆ ಅವಕಾಶ ಸಿಗುತ್ತೆ. ಈಗ ಹಿಂದೆ ಒಬ್ಬ ರೈತ ತನ್ನ ಮಾಲನ್ನ ಎಪಿಎಂಸಿ ತಗೊಂಡೋದಾಗ ಅವನಿಗೆ ಚೌಕಾಸಿ ಮಾಡೋ ಕಮಿಷನ್ ಏಜೆಂಟ್ ಅಥವಾ ಯಾರು ಮಾರ್ಕೆಟ್ ಮಾಡ್ತಾನೆ ಚೌಕಾಸಿ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಬಟ್ ಕಂಪನಿ ವತಿಯಿಂದ ಮಾಡಿದಾಗ ಪ್ರಮಾಣ ಹೆಚ್ಚಿರುತ್ತೆ. ಪ್ರಮಾಣ ಹೆಚ್ಚಿದ್ದಾಗ ಖರೀದಿದಾರನ್ನ ಮಾಲ್ನ ಖರೀದಿ ಮಾಡಲೇಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಬೆಲೆ ಕೊಡೋ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕಂಪನಿ ಮೂಲಕ ಪರಿಕರಗಳನ್ನ ಖರೀದಿ ಮಾಡೋದಾಗ್ಲಿ ಉತ್ಪಾದನೆ ಮಾರಾಟ ಮಾಡೋದಾಗ್ಲಿ ಸೊ ನೇರವಾಗಿ ಮಾಡೋದ್ರಿಂದ ಹಲವಾರು ಅವರಿಗೆ ಅನುಕೂಲಗಳಾಗುತ್ತೆ. ಇನ್ನು ಮುಖ್ಯವಾಗಿ ಈ ರೈತ ಉತ್ಪಾದಕರ ಸಂಸ್ಥೆಗಳ ರಚನಾ ಕ್ರಮ ಹೇಗೆ ಅಂದ್ರೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡ್ಬೇಕಾದ್ರೆ ಯಾರಪ್ಪ ಸದಸ್ಯರು ಆಗ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಯಾರು ಸದಸ್ಯರು ಆಗ್ತಾರೆ ಅಂದ್ರೆ ಪ್ರಾಥಮಿಕ ಉತ್ಪಾದನೆಯಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೆ ಅವ್ರು ಸದಸ್ಯರಾಗ್ಬೋದು. ಸೊ ಹೆಂಗೆ ಈ ಸದಸ್ಯನ ಹುಡುಕ್ಬೋದು ಅಥವಾ ಎಲ್ ಸಿಗ್ತಾರೆ ಸದಸ್ಯರು ಅಂದಾಗ ಒಂದು ಹಳ್ಳಿ ಅಥವಾ ಒಂದು ಗ್ರಾಮದಲ್ಲಿ ನಮಗೆ ಒಂದು ಉತ್ಪಾದನೆ ಸಂಸ್ಥೆ ಮಾಡ್ಬೇಕಂದಾಗ ಒಂದು ಗುಂಪು ಮಾಡ್ಬೇಕಾದ್ರೆ ಒಂದು ಸರಿ ಸುಮಾರು ಒಂದು 500 ಜನ ಬರಬೇಕು ಅಥವಾ 500 ಜನರಿಂದ ರಚನೆ ಆಗ್ಬೇಕು ಅಥವಾ 1000 ಜನರಿಂದ ರಚನೆ ಆಗ್ಬೇಕು. 1000 ಜನ ಒಂದೇ ಹಳ್ಳಿಲಿ ಸಿಗ್ತಾರಾ ಅಂತ ಪ್ರಶ್ನೆ ಬರುತ್ತೆ. ಹಂಗಾಗಿ ನಾವು 1000 ಜನದ ಒಂದು ಸಂಸ್ಥೆ ಅಥವಾ ರೈತ ಉತ್ಪಾದಕ ಒಂದು 1000 ಜನದ ರೈತ ಉತ್ಪಾದಕ ಸಂಸ್ಥೆನ ಕಟ್ಟಬೇಕಂದ್ರೆ ಸರಿ ಸುಮಾರು ಒಂದು 10 ಅಂದ್ರೆ 15 ಹಳ್ಳಿ ಅಥವಾ 15 ಅಂದ್ರೆ 20 ಹಳ್ಳಿ ಸುತ್ತಮುತ್ತಲು ನಾವು ಸದಸ್ಯರನ್ನ ಸೇರಿಸ್ಕೋಬೇಕಾಗತ್ತೆ. ಹಂಗಾಗಿ ಸೊ ಈ ಒಂದು ಸದಸ್ಯರನ್ನ ತಗೋಬೇಕಾದಾಗ ನಾವು ಸಾಮಾನ್ಯವಾಗಿ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಈ ಎಲ್ಲಿಂದ ಸದಸ್ಯರು ಸಿಗ್ತಾರೆ ಅಂದ್ರೆ ಸರಿ ಸುಮಾರು 5-10 ಕಿಲೋಮೀಟರ್ ಏನ್ ರೇಡಿಯಸ್ ಅಲ್ಲಿ ಹಳ್ಳಿಗಳು ಇರುತ್ತೆ ಆ ಗ್ರಾಮದಿಂದ ನಾವು ಸದಸ್ಯರನ್ನ ಆಯ್ಕೆ ಮಾಡಬೇಕಾಗತ್ತೆ. ಒಂದು ಹಳ್ಳಿಲಿ ಒಂದು 15-20 ಜನ ರೈತರೇನಿದ್ದಾರೆ ಅವರು 15-20 ಜನ ರೈತರು ಒಂದು ಗ್ರಾಮದಲ್ಲಿ ಅವರೊಂದು ಸಣ್ಣ ಇನ್ಫಾರ್ಮಲ್ ಗ್ರೂಪ್ ಅಂತ ಹೇಳ್ತೀವಿ ಅದನ್ನ ನಾವು ರೈತ ಆಸಕ್ತ ಗುಂಪುಗಳು ಅಥವಾ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಪ್ರತಿ ಹಳ್ಳಿಲಿ ಅಂತ 15-20 ರೈತರು ಒಳಗೊಂಡಿರುವಂತ ಒಂದು ಸಣ್ಣ ಗುಂಪನ್ನ ನಾವು ರೈತ ಆಸಕ್ತ ಗುಂಪುಗಳು ಅಂತ ಹೇಳ್ತೀವಿ. ಅಂತ ಒಂದು 25 ಅಥವಾ ಒಂದು 50 ರೈತ ಆಸಕ್ತ ಗುಂಪುಗಳು ಸೇರಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆನ ರಚನೆ ಮಾಡ್ತಾರೆ. ಸೊ ಈ ಒಂದು ರೈತ ಉತ್ಪಾದಕ ಸಂಸ್ಥೆನ ರಚನೆ ಮಾಡಬೇಕಾದ್ರೆ ನಾವು ಆಡಳಿತ ಮಂಡಳಿ ಬೇಕಾಗತ್ತೆ. ಯಾಕಂದ್ರೆ ಇವರೆಲ್ಲ ಸದಸ್ಯರಿದ್ದಾರೆ. ಸೊ ಅದನ್ನ ಆಡಳಿತ ಮಾಡಬೇಕು ಅಥವಾ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಯಾರೋ ಪ್ರಮುಖರ ಬೇಕಾಗುತ್ತೆ. ಸೊ ಹಂಗಾಗಿ ಒಂದು ರೈತ ಉತ್ಪಾದಕ ಸಂಸ್ಥೆ ಒಂದು 500 ಜನ ಅಥವಾ 1000 ಜನದಿಂದ ರಚನೆ ಆಯ್ತು ಅಂದಾಗ ಸೊ ಅದನ್ನ ನಡೆಸ್ಕೊಂಡು ಹೋಗಕ್ಕೆ ನಾವು ಆಡಳಿತ ಮಂಡಳಿ ಬೇಕಾಗುತ್ತೆ. ಸೊ ಅದನ್ನ ನಾವು ಆಡಳಿತ ಮಂಡಳಿ ಸದಸ್ಯರು ಅಂತ ಹೇಳ್ತೀವಿ. ಈ ಆಡಳಿತ ಮಂಡಳಿ ಸದಸ್ಯರನ್ನು ದೈನಂದಿನ ಚಟುವಟಿಕೆಗಳಿಗೆ ಒಬ್ಬ ಸಿಇಒ ನ ನೇಮಕಾತಿ ಮಾಡಬೇಕಾಗುತ್ತೆ. ಸೊ ಆ ಸಿಇಒ ಈ ಕಂಪನಿನ ನಡೆಸ್ಕೊಂಡು ಹೋಗ್ತಾನೆ. ರಚನೆ ಅಂದಾಗ ಗ್ರಾಮ ಮಟ್ಟದಲ್ಲಿ ನಾವು ರೈತ ಆಸಕ್ತ ಗುಂಪುಗಳು ಅಂತ ಹೇಳ್ತೀವಿ. ಸೊ ಆ ರೈತ ಆಸಕ್ತ ಗುಂಪುಗಳು ಒಂದು ಗುಂಪಿನಲ್ಲಿ 15-20 ಜನದ ರೈತರು ಅಥವಾ ರೈತ ಸದಸ್ಯರು ಇರ್ತಾರೆ. ಅಂತ ಒಂದು 25-50 ರೈತ ಆಸಕ್ತ ಗುಂಪುಗಳು ಸೇರಿ ಒಂದು ರೈತ ಉತ್ಪಾದಕ ಸಂಸ್ಥೆನ ರಚನೆ ಮಾಡ್ತಾರೆ. ಈ ರೈತ ಉತ್ಪಾದಕ ಸಂಸ್ಥೆನ ನಡೆಸ್ಕೊಂಡು ಹೋಗೋಕೆ ಆಡಳಿತ ಮಂಡಳಿ ನಿರ್ದೇಶಕರನ್ನ ಆಯ್ಕೆ ಮಾಡ್ತೀವಿ. ಆ ಆಡಳಿತ ಮಂಡಳಿ ಸದಸ್ಯರು ಇಂಟರ್ನ್ ಏನ್ ಮಾಡ್ತಾರೆ ಅಂದಾಗ ಒಬ್ಬ ಸಿಇಒ ನ ನೇಮಕಾತಿ ಮಾಡ್ಕೋತಾರೆ. ಅಂದ್ರೆ ದೈನಂದಿನ ಚಟುವಟಿಕೆಗಳು ಏನು ಮಾಡ್ಬೇಕಾಗುತ್ತೆ ಆ ಸಿಇಒ ಆ ಒಂದು ಜವಾಬ್ದಾರಿನ ತಗೊಂಡು ನಡೆಸಿಕೊಂಡು ಹೋಗ್ತಾರೆ. ಅಂದ್ರೆ ಈ ರೈತ ಉತ್ಪಾದಕ ಸಂಸ್ಥೆಗಳ ಕಾರ್ಯಾಚರಣೆಯನ್ನ ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಿರ್ದೇಶಕ ಮಂಡಳಿ ಮಾಡುತ್ತೆ ಅಂತೀರಿ? ಹೌದೌದೌದು. ಹಾಗಾದ್ರೆ ರೈತ ಉತ್ಪಾದಕ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಈ ನಿರ್ದೇಶಕ ಮಂಡಳಿ ಸದಸ್ಯರ ಪಾತ್ರ ಮತ್ತೆ ಜವಾಬ್ದಾರಿ ಏನು ಅಂತೀರಿ? ಸೊ ಮೊದಲೇದಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಸಿಇಒ ಅಂತ ಏನ್ ಹೇಳ್ತೀವಿ ಅವ್ರದ್ದು ಜವಾಬ್ದಾರಿ ಅಥವಾ ಅವ್ರದ್ದು ಚಟುವಟಿಕೆಗಳು ಏನು ಅಂದಾಗ ಸೊ ಅವರು ಪ್ರಮುಖವಾಗಿ ಆಡಳಿತ ಮಂಡಳಿ ಏನು ಇದೆ ಅವ್ರಿಗೆ ಸಹಾಯ ಮಾಡ್ಬೇಕಾಗತ್ತೆ. ಯಾವ ರೀತಿ ಸಹಾಯ ಮಾಡ್ಬೇಕಾಗುತ್ತೆ ಅಂದಾಗ ನೀತಿಗಳು ಈ ಕಂಪನಿ ಸಂಬಂಧಪಟ್ಟಂಗೆ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ, ಧ್ಯೇಯೋದ್ದೇಶಗಳು ಅಥವಾ ಗುರಿಗಳು. ಈ ಕಂಪನಿ ಎಲ್ಲಿ ತಗೊಂಡೋಗ್ಬೇಕು ಮುಂದಿನ 5 ವರ್ಷದಲ್ಲಿ ಅಥವಾ ಮುಂದಿನ 10 ವರ್ಷದಲ್ಲಿ, ಈ ಒಂದು ಸಂಸ್ಥೆಯ ಧ್ಯೇಯೋದ್ದೇಶ ಏನು, ಇದನ್ನ ನಾವು ಯಾವ ಮಟ್ಟಕ್ಕೆ ತಗೊಂಡ್ಬೇಕು. ಇವಾಗ ಈ ಒಂದು ಸಂಸ್ಥೆಯ ರೈತರೇನ್ ಸದಸ್ಯರ ಇದ್ರೆ ಅವ್ರದ್ದು ಆರ್ಥಿಕ ಮಟ್ಟ ಇಷ್ಟರ ಮಟ್ಟಿಗಿದೆ, ಈ ಒಂದು ಆರ್ಥಿಕ ಮಟ್ಟದಲ್ಲಿ ಮುಂದಿನ 10 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ನಾವು ಅವ್ರದ್ದು ಆದಾಯ ಹೆಚ್ಚಿಸ್ತೀವಿ, ಅದು ಒಂಥರ ಗುರಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತ ಸಮುದಾಯದ್ದು ಆದಾಯ ಹೆಚ್ಚು ಮಾಡ್ಬೇಕಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಯೋಜನೆಗಳನ್ನ ಪ್ಲಾನ್ ಮಾಡ್ತೀವಿ, ಅದಕ್ಕೆ ಏನೇನು ಸ್ಟ್ರಾಟಜೀಸ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ನೀತಿಗಳು ಜಾರಿ ಮಾಡ್ತೀವಿ ಅಂತ ಇದನ್ನೆಲ್ಲ ಆರ್ಗನೈಸ್ ಮಾಡಿ ಸ್ಟ್ರಕ್ಚರ್ ಮಾಡೋದು ಮುಖ್ಯ ಕಾರ್ಯನಿರ್ವಹಣೆ ಜವಾಬ್ದಾರಿ, ಅದು ಒಂದು. ಎರಡನೇದು ದೈನಂದಿನ ಚಟುವಟಿಕೆಗಳು. ನಾವು ದೈನಂದಿನ ಚಟುವಟಿಕೆಗಳು ಅಂದಾಗ ಕಂಪನಿ ಸಂಬಂಧಪಟ್ಟಂಗೆ ಕಂಪನಿಗೆ ಪತ್ರ ವ್ಯವಹಾರ ಇರ್ಬೋದು, ಅಥವಾ ಯಾವುದೇ ಒಂದು ಕಂಪನಿ ಜೊತೆ ಒಪ್ಪಂದಗಳು ಮಾಡ್ಬೋದು. ಗೊಬ್ಬರ ಖರೀದಿ ಮಾಡೋದಕ್ಕೆ ಏನೋ ಒಂದು ಒಪ್ಪಂದ ಮಾಡ್ಕೋತೀವಿ, ಯಾವ್ದೇ ಪರಿಕರಗಳನ್ನ ಖರೀದಿ ಮಾಡೋಕೆ ಏನೋ ಒಪ್ಪಂದ ಮಾಡ್ಕೋತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಸಿಇಒ ಏನಿರ್ತಾರೆ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿ ಕಂಪನಿ ನಡೆಸ್ಕೊಂಡು ಹೋಗಕ್ಕೆ ಬ್ಯಾಂಕಿಗೆ ಹೋಗ್ಬೇಕಾಗಿರುತ್ತೆ, ಬ್ಯಾಂಕ್ ವ್ಯವಹಾರ ಮಾಡ್ಬೇಕಾಗುತ್ತೆ, ಚೆಕ್ಗೆ ಸಹಿ ಮಾಡ್ಬೇಕಾಗತ್ತೆ, ಅಥವಾ ಕಂಪನಿ ಆಗಿರೋದ್ರಿಂದ ಅಕೌಂಟ್ಸ್ ಬುಕ್ ಮೇಂಟೈನ್ ಮಾಡ್ಬೇಕಾಗುತ್ತೆ, ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕಾಗುತ್ತೆ, ಲೆಕ್ಕ ಪತ್ರಗಳನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ. ಇನ್ನೂ ಕೆಲವೊಂದು ಚಟುವಟಿಕೆಗಳು ಅಂದಾಗ ನಾವು ಕ್ಯಾಶ್ ಅಥವಾ ಕ್ಯಾಶ್ ಬುಕ್ ಮೇಂಟೆನೆನ್ಸ್ ಅಥವಾ ಬೇರೆ ಬೇರೆ ದಾಖಲಾತಿಗಳನ್ನ ನಿರ್ವಹಣೆ ಮಾಡೋದಾಗ್ಲಿ ಮೇಂಟೈನ್ ಮಾಡೋದಾಗ್ಲಿ ಈ ಎಲ್ಲಾ ಚಟುವಟಿಕೆಗಳನ್ನ ಸಿಇಒ ಮಾಡ್ಬೇಕಾಗತ್ತೆ, ಅಥವಾ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಅಂತ ಹೇಳ್ತೀವಿ, ಅವರು ಈ ಒಂದು ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ಸೊ ಇನ್ನು ಆಡಳಿತ ಮಂಡಳಿ ನಿರ್ದೇಶಕರ ಪಾತ್ರ ಏನು ಅಂದಾಗ, ಈ ಕಂಪನಿ ಸಂಬಂಧಪಟ್ಟಂಗೆ ಏನೇನು ಗುರಿ, ಏನೇನು ನೀತಿಗಳು, ಯಾವ ತರ ಸ್ಟ್ರಾಟಜಿ ಮಾಡಬೇಕು, ಯಾವ ತರ ಯೋಜನೆಗಳು ಮಾಡಬೇಕು ಅನ್ನೋದು ಇವರು ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಇದನ್ನ ಡಿಸೈಡ್ ಮಾಡಿದ್ಮೇಲೆ ಇದನ್ನ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನಕ್ಕೆ ತರಬೇಕಾದ್ರೆ ನಾವು ಸಿಇಒ ನೇಮಕಾತಿ ಮಾಡ್ಕೋತೀವಿ. ಈ ಸಿಇಒ ನ ನೇಮಕಾತಿ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿ ನೇಮಕಾತಿ ಯಾರು ಮಾಡಬೇಕು ಅಂದಾಗ ಆಡಳಿತ ಮಂಡಳಿ ಸದಸ್ಯರೆಲ್ಲ ಸೇರಿ ಈ ಒಬ್ಬ ಸಿಇಒ ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆ ಜವಾಬ್ದಾರಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರುತ್ತೆ ಅಥವಾ ಆಡಳಿತ ಮಂಡಳಿ ನಿರ್ದೇಶಕರದಿರುತ್ತೆ. ಇನ್ನೂ ಒಂದು ಪ್ರಮುಖವಾದ ಚಟುವಟಿಕೆ ಇವ್ರದು ಅಂದಾಗ, ಈಗ ಪ್ರತಿ ವರ್ಷ ಕಡ್ಡಾಯವಾಗಿ ಕಾನೂನಾತ್ಮಕವಾಗಿ ರಚನೆ ಆಗಿರುವಂತಹ ಸಂಸ್ಥೆ ಆಗಿರೋದ್ರಿಂದ ಕಾನೂನಾತ್ಮಕ ಕೆಲವೊಂದು ಅನುಸರಣೆಗಳು ಮಾಡಬೇಕಾಗತ್ತೆ. ಕಾನೂನು ಅನುಸರಣೆಗಳಂದಾಗ ಪ್ರತಿ ವರ್ಷ ಸೆಪ್ಟೆಂಬರ್ ಅಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕರಿಬೇಕಾಗತ್ತೆ, ಪ್ರತಿ 3 ತಿಂಗಳಿಗೊಂದ್ಸರಿ ಆಡಳಿತ ಮಂಡಳಿ ನಿರ್ದೇಶಕರ ಸಭೆ ಕರಿಬೇಕಾಗತ್ತೆ, ಅದೇ ರೀತಿ ಅಕೌಂಟ್ಸ್ ನ ಲೆಕ್ಕ ಪರಿಶೋಧನೆ ಮಾಡಿಸಬೇಕಾಗತ್ತೆ, ಆಮೇಲೆ ಬೋರ್ಡ್ ಮೀಟಿಂಗ್ ಏನ್ ಮಾಡಿರ್ತಾರೆ ಅದ್ರದ್ದೆಲ್ಲ ಪ್ರೊಸೀಡಿಂಗ್ಸ್ ಮಾಡ್ಬೇಕಾಗತ್ತೆ. ಸೊ ಈ ಎಲ್ಲಾ ಚಟುವಟಿಕೆಗಳು ಎಲ್ಲಾ ಕಾರ್ಯಗಳನ್ನ ಇವ್ರು ಉಸ್ತುವಾರಿ ಮಾಡ್ತಾರೆ. ಅಂದ್ರೆ ಇದು ಎಲ್ಲ ಚಟುವಟಿಕೆಗಳನ್ನ ಉಸ್ತುವಾರಿ ಮಾಡಿಸೋ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಅಕೌಂಟ್ಸ್ ಮೇಂಟೈನ್ ಮಾಡೋದಾಗ್ಲಿ, ಆಡಿಟಿಂಗ್ ಮಾಡಿಸೋದಾಗಿರ್ಲಿ, ಕೆಲವೊಂದು ಈ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಆಸ್ತಿ ಏನಿರುತ್ತೆ ಅದರ ನಿರ್ವಹಣೆ ಆಗಿರ್ಲಿ, ಮತ್ತೆ AGM ಕಂಡಕ್ಟ್ ಮಾಡಿಸೋದಾಗಿರ್ಲಿ, ಈ ಎಲ್ಲಾ ಚಟುವಟಿಕೆ ಅಥವಾ ಈ ಎಲ್ಲಾ ಜವಾಬ್ದಾರಿಗಳು ಆಡಳಿತ ಮಂಡಳಿ ಸದಸ್ಯರದ್ದು ಆಗಿರುತ್ತೆ. ಬಟ್ ಇದನ್ನ ಅನುಷ್ಠಾನಕ್ಕೆ ತರಿಸೋದು ಸಿಇಒ ಜವಾಬ್ದಾರಿ ಆಗಿರುತ್ತೆ. ಇನ್ನು ಮುಖ್ಯವಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಏನೇನು ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಬಹುದು ಅಂತೀರಿ? ಹಲವಾರು ಚಟುವಟಿಕೆಗಳನ್ನ ಅವರು ತಗೋಬಹುದು. ಸೊ ನಾನು ಎಲ್ಲಾ ಚಟುವಟಿಕೆಗಳನ್ನ ಲಿಸ್ಟ್ ಮಾಡಕ್ ಹೋಗೋದಿಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಪ್ರಮುಖವಾದ ಚಟುವಟಿಕೆಗಳು ಏನೇನ್ ಮಾಡಬಹುದು ಅಂತ ನಾನು ಲಿಸ್ಟ್ ಮಾಡಿ ಹೇಳ್ಬೋದು. ಒಂದು ಪ್ರಮುಖವಾಗಿ ಏನೇನ್ ಚಟುವಟಿಕೆಗಳು ಮಾಡಬಹುದು ಅಂದಾಗ, ಈಗ ಸಾಮಾನ್ಯವಾಗಿ ಒಬ್ಬೊಬ್ಬರೇ ಮಾಡಿದ್ರೆ ನನಗೆ ಮೌಲ್ಯವರ್ಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಉದಾಹರಣೆಗೆ ನಾನು ರಾಗಿ ಉತ್ಪಾದನೆ ಮಾಡ್ತಾ ಇದ್ದೀನಿ, ನಾನು ಒಬ್ಬ ಇಂಡಿವಿಜುವಲ್ ರೈತ ಇದ್ದೀನಿ. ಸೊ ನಾನ್ ಬೆಳೆಯುವಂತ ಪ್ರಮಾಣ ಬರೀ 5-10 ಚೀಲ, ಅದಕ್ಕೆ ನಾನು ಮೌಲ್ಯವರ್ಧನೆ ಮಾಡ್ಬೇಕಂದ್ರೆ ನನಗೆ ಮೌಲ್ಯವರ್ಧನೆ ಮಾಡ್ಬೇಕಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಪದಾರ್ಥ ಬೇಕಾಗಿರುತ್ತೆ, ಹಾಗಾಗಿ ಮೌಲ್ಯವರ್ಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ಕಂಪನಿ ಮೂಲಕ ಸೊ ಹಲವಾರು ಸದಸ್ಯರು ಇದ್ದಾಗ ಸೊ ಪ್ರಮಾಣ ಹೆಚ್ಚಿರುತ್ತೆ. ಈ ಪ್ರಮಾಣ ಹೆಚ್ಚಿರೋದ್ರಿಂದ ರೈತ ಉತ್ಪಾದಕ ಸಂಸ್ಥೆಗೆ ಮೌಲ್ಯವರ್ಧನೆ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅದೇ ರೀತಿ ಪ್ಯಾಕಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ತಮ್ಮ ರೈತ ಉತ್ಪಾದಕ ಸಂಸ್ಥೆ ವತಿಯಿಂದ ನೇರವಾಗಿ ಮಾರುಕಟ್ಟೆ ಮಾಡಬಹುದು. ಅದೇ ರೀತಿ ಅವರು ಬೆಳೆದಂತ ಪದಾರ್ಥಕ್ಕೆ ಬ್ರ್ಯಾಂಡಿಂಗ್ ಮಾಡಿ ಉತ್ತಮ ಗುಣಮಟ್ಟದಲ್ಲಿ ಅದನ್ನ ಪ್ಯಾಕೇಜಿಂಗ್ ಮಾಡಿ ಲೇಬಲಿಂಗ್ ಮಾಡಿ ನೇರವಾಗಿ ಮಾರಾಟ ಮಾಡಬಹುದು. ಇನ್ನೊಂದು ಚಟುವಟಿಕೆ ಅಂದಾಗ ತಮ್ಮ ರೈತರಿಗೆ ಏನೇನು ಪರಿಕರಗಳು ಬೇಕಾಗುತ್ತೆ ಅದನ್ನ ಕ್ರೋಡೀಕರಿಸಿ ರೈತ ಉತ್ಪಾದಕ ಸಂಸ್ಥೆ ವತಿಯಿಂದ ನೇರವಾಗಿ ರೈತರ ಮನೆ ಬಾಗಿಲಿಗೆ ಈ ಒಂದು ಪರಿಕರಗಳನ್ನ ತಲುಪಿಸಬಹುದು. ಮತ್ತು ನಾವೇನ್ ಹೇಳ್ತೀವಿ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಸಂಸ್ಕರಣೆ ಅಥವಾ ಮೌಲ್ಯವರ್ಧನೆ ಸಂಬಂಧಪಟ್ಟಂಗೆ ಡ್ರೈಯಿಂಗ್ ಮಾಡಬಹುದು, ಕ್ಲೀನಿಂಗ್ ಮಾಡಬಹುದು, ಗ್ರೇಡಿಂಗ್ ಮಾಡಬಹುದು. ಆಮೇಲೆ ಸಾಕಷ್ಟು ಸಲ ರೈತರಿಗೆ ಮಾಹಿತಿ ಕೊರತೆ ಇರುತ್ತೆ. ಸೊ ಈ ಮಾಹಿತಿನ ಕೂಡ ರೈತ ಉತ್ಪಾದಕ ಸಂಸ್ಥೆಗಳ ವತಿಯಿಂದ ಮಾಹಿತಿನ ತಮ್ಮ ಸದಸ್ಯರಿಗೆ ಕೊಡ್ಬೋದು. ಮಾರ್ಕೆಟ್ ಸಂಬಂಧಪಟ್ಟಂಗೆ ಕೆಲವೊಂದ್ಸಲ ರೈತರಿಗೆ ಯಾವ ಮಾರ್ಕೆಟ್ ಅಲ್ಲಿ ಯಾವ ಧಾರಣೆ ಇದೆ, ಯಾವ ಬೆಲೆ ಇದೆ ಅಂತ ಕೂಡ ಗೊತ್ತಿರಲ್ಲ. ಸೊ ಈ ಒಂದು ಚಟುವಟಿಕೆಗಳನ್ನ ಈ ರೈತ ಉತ್ಪಾದಕ ಸಂಸ್ಥೆಗಳ ವತಿಯಿಂದ ಸದಸ್ಯರಿಗೆ ತಲುಪಿಸೋದು, ಹಲವಾರು ರೀತಿಯಲ್ಲಿ ಸೇವೆಗಳು ಕೂಡ ಕೊಡ್ಬೋದು. ಸೇವೆಗಳು ಅಂದಾಗ ಯಂತ್ರೋಪಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಬಾಡಿಗೆಗೆ ತಗೊಳ್ಬೇಕಾದ್ರೆ ಟ್ರಾಕ್ಟರ್ ಬಾಡಿಗೆ ಇರ್ಬೋದು, ಅಥವಾ ಯಾವುದೇ ಕಲ್ಟಿವೇಟರ್ ಬಾಡಿಗೆ ತಗೋಬೇಕು. ಇವಾಗ ಅವರು ಸ್ಥಳೀಯ ಮಟ್ಟದಲ್ಲಿ ಯಾರು ಬಾಡಿಗೆ ಕೊಡ್ತಾರೆ ಅವ್ರ ಹತ್ರ ತಗೊಳ್ತಾ ಇದಾರೆ. ಅದ್ರ ಬದಲು ಕಂಪನಿ ವತಿಯಿಂದ ಮೆಷಿನ್ ಖರೀದಿ ಮಾಡಿ, ಟ್ರಾಕ್ಟರ್ ಖರೀದಿ ಮಾಡಿ, ಅಥವಾ ಕಲ್ಟಿವೇಟರ್ ಖರೀದಿ ಮಾಡೋದಾಗ್ಲಿ, ಅಥವಾ ಕಟಾವ ಯಂತ್ರ ಖರೀದಿ ಮಾಡೋದಾಗ್ಲಿ, ಖರೀದಿ ಮಾಡಿ ತಮ್ಮ ಸದಸ್ಯರಿಗೆ ಬಾಡಿಗೆ ರೂಪದಲ್ಲಿ ಆ ಒಂದು ಮೆಷಿನರಿನ ಸಪ್ಲೈ ಮಾಡಬಹುದು. ಇದು ಈ ಚಟುವಟಿಕೆ ಕೂಡ ರೈತ ಉತ್ಪಾದಕ ಸಂಸ್ಥೆ ವತಿಯಿಂದ ಕೊಡಬಹುದು. ಅದೇ ರೀತಿ ಹಲವಾರು ರೀತಿ ಸೇವೆಗಳು ಕೂಡ ಈ ರೈತ ಉತ್ಪಾದಕ ಸಂಸ್ಥೆ ಮೂಲಕ ಕೊಡಬಹುದು. ಇನ್ನೂ ಕೆಲವೊಂದು ಚಟುವಟಿಕೆಗಳನ್ನ ನೇರವಾಗಿ ಮಾರುಕಟ್ಟೆ ಮಾಡೋದು, ರಫ್ತು ಮಾಡೋದಾಗ್ಲಿ, ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ ಹೇಳ್ತೀವಿ, ಒಂದು ದೊಡ್ಡ ದೊಡ್ಡ ಕಂಪನಿಗಳಿಗಿರುತ್ತೆ, ಅವ್ರ ಜೊತೆ ಈ ರೈತ ಉತ್ಪಾದಕ ಸಂಸ್ಥೆಗಳ ವತಿಯಿಂದ ಒಪ್ಪಂದ ಮಾಡಿಕೊಂಡು ನೇರವಾಗಿ ತಮ್ಮ ಸದಸ್ಯರು ಬೆಳೆದಂತ ಪದಾರ್ಥನ ರೈತ ಉತ್ಪಾದಕ ಸಂಸ್ಥೆಗಳ ವತಿಯಿಂದ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ ಹೇಳ್ತೀವಿ ಅವರಿಗೆ ಇವರು ಸಪ್ಲೈ ಮಾಡಬಹುದು. ಇನ್ನು ಮುಖ್ಯವಾಗಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸರ್ಕಾರದಿಂದ ಲಭ್ಯವಿರುವಂತಹ ಸೌಲಭ್ಯಗಳು ಏನೇನು ಅಂತೀರಿ? ಸೊ ಹಲವಾರು ಸೌಲಭ್ಯಗಳಿದೆ. ನಮ್ಮ ರಾಜ್ಯ ಸರ್ಕಾರ ರೈತ ಉತ್ಪಾದಕ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಹಲವಾರು ಯೋಜನೆಗಳನ್ನ ರೂಪಿಸಿದೆ. ಈಗ ಇತ್ತೀಚೆಗೆ ಆಗಸ್ಟ್ 15ರಂದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಅಮೃತ್ ರೈತ ಉತ್ಪಾದಕ ಸಂಸ್ಥೆಗಳು ಅಂತೇಳಿ ಆ ಒಂದು ಯೋಜನೆ ಚಾಲ್ತಿ ಕೊಟ್ಟಿದ್ದಾರೆ. ಆ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಗಳಿಗೆ 30.2 ಲಕ್ಷ ಒಂದು ಸ್ಥಾಪನೆಗೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳಿಗೆ ಈ ಒಂದು ಅನುದಾನ ಕೊಡ್ತಾ ಇದ್ದಾರೆ. ಅದರಲ್ಲೂ ಆ 30.26 ಲಕ್ಷದಲ್ಲಿ ಸರಿಸುಮಾರು 10 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದಿಂದ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರು ತಮ್ಮ ಶೇರ್ನ ಸಪೋಸ್ ಒಂದು ರೈತ ಉತ್ಪಾದಕ ಸಂಸ್ಥೆಗೆ ಪ್ರತಿ ಸದಸ್ಯರಿಂದ 1,000 ರೂಪಾಯಿ ಅಥವಾ 2,000 ರೂಪಾಯಿ ಶೇರ್ ಅಮೌಂಟ್ ಆಗಿ ಕಲೆಕ್ಟ್ ಮಾಡಿದಾಗ ಕೇಂದ್ರ ಸರ್ಕಾರದವರು ಇಕ್ವಿಟಿ ರೂಪದಲ್ಲಿ ಆ ಒಬ್ಬ ಸದಸ್ಯನ ಹೆಸರಲ್ಲಿ 1,000 ಹಾಕಿದ್ರೆ 1,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಇದ್ರೆ 2,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರದ ವತಿಯಿಂದ SFAC ಅಂತ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ವತಿಯಿಂದ ಇಕ್ವಿಟಿ ಗ್ರಾಂಟ್ ಅಂತ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಗೆ ಸರಿಸುಮಾರು 15 ಲಕ್ಷದಷ್ಟು ಇಕ್ವಿಟಿ ಗ್ರಾಂಟ್ ಕೊಡೋದಕ್ಕೆ ಅನುಕೂಲ ಇದೆ. ಅದೇ ರೀತಿ ನಬಾರ್ಡ್ ವತಿಯಿಂದ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಅಂತ ಕೊಡ್ತಾರೆ. ಅಂದ್ರೆ ಯಾವುದೇ ಸೆಕ್ಯೂರಿಟಿ ಇಲ್ಲದೇನೆ ಅವ್ರಿಗೆ ರೈತ ಉತ್ಪಾದಕ ಸಂಸ್ಥೆಗೆ ಕ್ರೆಡಿಟ್ ಫೆಸಿಲಿಟಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಬಾರ್ಡ್ ವತಿಯಿಂದ. ಇನ್ನು ಮುಖ್ಯವಾಗಿ ಯಾವ್ಯಾವ ಸರ್ಕಾರಿ ಇಲಾಖೆಗಳು ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ಉತ್ತೇಜಿಸ್ತಾ ಇದ್ದಾವೆ? ನಮ್ಮ ರಾಜ್ಯದಲ್ಲಿ ಎಲ್ಲಾ ಅಭಿವೃದ್ಧಿ ಇಲಾಖೆಗಳು ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಅನಿಮಲ್ ಹಸ್ಬೆಂಡ್ರಿ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಮತ್ತೆ ಜವಳಿ ಮತ್ತೆ ಕೈಮಗ್ಗ, ಈ ಎಲ್ಲಾ ಇಲಾಖೆಗಳು ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಉತ್ಪಾದಕರ ಸಂಸ್ಥೆಗಳನ್ನ ರಚನೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಎನ್ನುವಂತ ಒಂದು ಸೂತ್ರವನ್ನು ಇಟ್ಕೊಂಡು ಇವತ್ತು ಮುನ್ನಡಿಬೇಕು ಅಂತ ಯೋಚಿಸ್ತಾ ಇದೆ ಕೃಷಿಗೆ ಸಂಬಂಧಪಟ್ಟಾಗಿ. ಈ ರೈತ ಉತ್ಪಾದಕ ಸಂಸ್ಥೆಗಳು ಇದರಲ್ಲಿ ಯಾವ ರೀತಿ ಪಾತ್ರ ವಹಿಸಬಹುದು ಅಂತೀರಿ? ಸೊ ಹಲವಾರು ರೀತಿಯಲ್ಲಿ ಪಾತ್ರ ವಹಿಸಬಹುದು. ಪ್ರಮುಖವಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂಗೆ, ಉದಾಹರಣೆಗೆ ಕೊಪ್ಪಳ ಭಾಗದಲ್ಲಿ ದಾಳಿಂಬೆ ಬೆಳೀತಾರೆ, ದಾಳಿಂಬೆ ಸಂಬಂಧಪಟ್ಟಂಗೆ ಅದನ್ನ ಸಂಸ್ಕರಣೆ ಮಾಡೋದು, ಮೌಲ್ಯವರ್ಧನೆ ಮಾಡಬಹುದು ಅಥವಾ ನೇರವಾಗಿ ಮಾರುಕಟ್ಟೆ ರಫ್ತು ಮಾಡಬಹುದು. ಈ ಎಲ್ಲಾ ಅವಕಾಶಗಳು ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಮಾಡಿದ್ರೆ ಹೆಚ್ಚಿನ ಆದಾಯ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಬರುತ್ತೆ. ಅದೇ ರೀತಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಹಲವಾರು ಅವಕಾಶಗಳಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಲ್ಲ, ಅದೇ ರೀತಿ ರೈತ ಉತ್ಪಾದಕ ಸಂಸ್ಥೆ ಏನ್ ಸದಸ್ಯರಿದ್ದಾರೆ ಅವರು ಬೆಳೆದಂತ ಪದಾರ್ಥನ ಕ್ರೂಢೀಕರಿಸಿ ನೇರವಾಗಿ ನಾವೇನು ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಮಾರುಕಟ್ಟೆ ಮಾಡಬಹುದು, ಅದಲ್ದೇನೆ ಹೋಟೆಲ್ಸ್ಗೆ ಮಾರಾಟ ಮಾಡಬಹುದು, ಅದಲ್ದೇನೆ ಹಾಸ್ಟೆಲ್ಸ್ಗೆ ಮಾರಾಟ ಮಾಡಬಹುದು, ಅದಲ್ದೇನೆ ರಫ್ತು ಮಾಡಬಹುದು. ಸೊ ಸಾಕಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಏನ್ ರಚನೆ ಆಗಿದೆ, ಸಾಕಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಡೈರೆಕ್ಟ್ ಆಗಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳ್ತೀವಿ, ಅಪಾರ್ಟ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಬೆಂಗಳೂರು ಸುತ್ತಮುತ್ತಲ ಇರುವಂತಹ ರೈತ ಉತ್ಪಾದಕ ಸಂಸ್ಥೆಗಳು ನೇರವಾಗಿ ಅಪಾರ್ಟ್ಮೆಂಟ್ಗಳಿಗೆ ತಮ್ಮ ತಮ್ಮ ರೈತರು ಬೆಳೆದಂತ ಪದಾರ್ಥನ ಮಾರುಕಟ್ಟೆ ಮಾಡ್ತಾ ಇದಾರೆ. ODOP ಇರ್ಬೋದು ಅಥವಾ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಅವಕಾಶಗಳು ಇರ್ಬೋದು, ಹಲವಾರು ಇದೆ. ODOPನಲ್ಲೂ ಕೂಡ ಈ ರೈತ ಉತ್ಪಾದಕ ಸಂಸ್ಥೆಗಳು, ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಸಾಕಷ್ಟು ಸಿರಿಧಾನ್ಯಗಳು ಬೆಳೀತಾರೆ, ಆ ಒಂದು ಭಾಗದಲ್ಲಿ ಏನು ಸಿರಿಧಾನ್ಯಗಳನ್ನ ಬೆಳೀತಾ ಇದಾರೆ ರೈತರು, ಆ ಒಂದು ರೈತ ಉತ್ಪಾದಕ ಸಂಸ್ಥೆ ಆ ಬೆಳೆದಂತ ಸದಸ್ಯರದ್ದು ಪದಾರ್ಥನ ಸಂಸ್ಕರಣೆ ಮಾಡಿ, ಮೌಲ್ಯವರ್ಧನೆ ಮಾಡಿ, ಪ್ಯಾಕೇಜಿಂಗ್ ಮಾಡಿ, ಲೇಬಲಿಂಗ್ ಮಾಡಿ ಅವ್ರ ಬ್ರ್ಯಾಂಡ್ ಅಲ್ಲೇ ನೇರವಾಗಿ ಮಾರುಕಟ್ಟೆ ಮಾಡ್ಬೋದು. ಅದೇ ರೀತಿ ಇವಾಗ ತುಮಕೂರಲ್ಲಿ ತೆಂಗು ODOP ಲಿಸ್ಟ್ ಆಗಿದೆ. ಸೊ ಆ ಒಂದು ಕಂಪನಿ ಮೂಲಕ ತೆಂಗಿಗೆ ಸಂಬಂಧಪಟ್ಟಂಗೆ ಮೌಲ್ಯವರ್ಧನೆ ಎಣ್ಣೆ ಮಾಡೋದಾಗ್ಲಿ, ಕೊಬ್ಬರಿನ ನೇರವಾಗಿ ಮಾರುಕಟ್ಟೆ ಮಾಡೋದಾಗ್ಲಿ, ಕೊಬ್ಬರಿ ಪುಡಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡೋದಾಗ್ಲಿ, ಈ ಹಲವಾರು ಅವಕಾಶಗಳಿದೆ. ಹಂಗಾಗಿ ಒಂದು ಜಿಲ್ಲೆ ಒಂದು ಪದಾರ್ಥ ಸಂಬಂಧಪಟ್ಟಂಗೆ ರೈತ ಉತ್ಪಾದಕ ಸಂಸ್ಥೆಗಳನ್ನ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಅದಲ್ದೇನೆ ಕೂಡ ಅವರು ತಮ್ಮ ರೈತರು ಬೆಳೆದಂತ ಪದಾರ್ಥಕ್ಕೆ ನೇರವಾಗಿ ಮಾರುಕಟ್ಟೆ ಕಲ್ಪಿಸಿಕೊಡಬಹುದು. ಇನ್ನು ಈ ರೈತ ಉತ್ಪಾದಕ ಸಂಸ್ಥೆಗಳು ಈ ಗ್ರಾಹಕರು ಮತ್ತೆ ಉತ್ಪಾದಕರನ್ನ ಹೇಗೆ ಬೆಸಿತವೆ? ಸದಸ್ಯರು ಬೆಳೆದಂತ ಪದಾರ್ಥಕ್ಕೆ ನೇರವಾಗಿ ಮಾರುಕಟ್ಟೆ ಕಲ್ಸಿಕೊಡ್ಬೇಕಾದಾಗ ಇವರು ಹಲವಾರು ರೀತಿ ಪ್ಲಾನ್ಗಳನ್ನ ಮಾಡಬೇಕಾಗತ್ತೆ. ಹಲವಾರು ರೀತಿ ಪ್ಲಾನ್ಗಳಂದಾಗ ನೇರವಾಗಿ ಮಾರುಕಟ್ಟೆ ಮಾಡಬೇಕಾದಾಗ ಎಲ್ಲೆಲ್ಲ ಅವಕಾಶಗಳಂದಾಗ ನಾನು ಆಗ್ಲೇ ಹೇಳ್ದಂಗೆ ಹೋಟೆಲ್ಸ್ಗೆ ಸಪ್ಲೈ ಮಾಡಬಹುದು. ಬೆಂಗಳೂರು ಗ್ರಾಮಾಂತರದಲ್ಲಿ ಏನು FPOs ಈಗಾಗಲೇ ನೋಂದಣಿಯಾಗಿ ಕೆಲಸ ಮಾಡ್ತಾ ಇದಾರೆ, ಅವರು ಸಾಕಷ್ಟು ಉದಾಹರಣೆಗಳಿದೆ. ತುಂಬಾ ಅಚ್ಚುಕಟ್ಟಾಗಿ ಮಾರುಕಟ್ಟೆ ಮಾಡ್ತಾ ಇದಾರೆ, ನೇರವಾಗಿ ಅಪಾರ್ಟ್ಮೆಂಟ್ಸ್ಗೆ ಮಾರುಕಟ್ಟೆ ಮಾಡ್ತಾ ಇದಾರೆ, ಹೋಟೆಲ್ಸ್ಗೆ ನೇರವಾಗಿ ಮಾರುಕಟ್ಟೆ ಮಾಡ್ತಾ ಇದಾರೆ, ಮತ್ತೆ ಹಾಸ್ಟೆಲ್ಸ್ ಕೂಡ ಕೊಡ್ತಾ ಇದಾರೆ. ಅಂದ್ರೆ ಹಾಸ್ಟೆಲ್ಸ್ ಅಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ. ಒಬ್ಬೊಬ್ರಿಗೆ ಅದನ್ನ ಮಾರುಕಟ್ಟೆಲಿ ತಗೊಳ್ಬಹುದು, ಡೈರೆಕ್ಟ್ ಆಗಿ ಹಾಸ್ಟೆಲ್ಸ್ಗೆ ಅವ್ರು ಮಾರುಕಟ್ಟೆ ಮಾಡಬಹುದು. ರಫ್ತಿಗೆ ಸಾಕಷ್ಟು ಅವಕಾಶ ಇದೆ, ರಫ್ತು ಕೂಡ ಮಾಡಬಹುದು. ನೇರವಾಗಿ ನಾವು ಏನ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಅಂತ ಹೇಳ್ತೀವಿ ಅವರು ಕೂಡ ಮಾರುಕಟ್ಟೆ ಅಂದಾಗ ಉತ್ಪಾದಕರಿಂದ ಗ್ರಾಹಕರನ್ನ ಕೊಂಡಿನ ಕಡಿಮೆ ಮಾಡಬೇಕು ಅಥವಾ ಅದನ್ನ ಸಣ್ಣದ್ ಮಾಡಬೇಕು, ಅದಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ ಅಂತ ಪ್ರಶ್ನೆ ಮಾಡಿದಾಗ ಈ ಹಲವಾರು ಅವಕಾಶಗಳನ್ನ ರೈತ ಉತ್ಪಾದಕ ಸಂಸ್ಥೆಗಳು ಉಪಯೋಗಿಸಿಕೊಂಡು ಮಾರಾಟ ಮಾಡೋದ್ರಿಂದ ತಮ್ಮ ಸದಸ್ಯರಿಗೆ ಹೆಚ್ಚಿನ ಲಾಭ ಬರುತ್ತೆ, ಹೆಚ್ಚಿನ ಆದಾಯ ಸಿಗುತ್ತೆ. ಹೆಚ್ಚಿನ ಆದಾಯ ಸಿಕ್ಕಾಗ ಅವ್ರಿಗೆ ಈ ಒಂದು ಏಳಿಗೆ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮ್ಗೆ ಈ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಬಸವರಾಜು ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8214957674. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8214957674. ತುಂಬಾ ಸಂತೋಷ ಡಾಕ್ಟರ್ ಬಸವರಾಜ್ ಅವರೇ ತಾವಿದ್ದವರು.